ಪರಮಾತ್ಮನನ್ನು ಅಸಾಧಾರಣ ಲಕ್ಷಣಗಳಿಂದ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಸ್ವರತ ಸುಖಮಯ ಸುಲಭ ವಿಶ್ವಂಬರ ವಿಶೋಕ ಸುರ ಅಸುರ ಅರ್ಚಿತ ಚರಣಯುಗ ಚಾರ್ವಾಂಗ ಶಾರ್ಗೆ ಶರಣ್ಯಚಿತಮನ್ಯು ಪರಮ ಸುಂದರತರ ಪರಾತ್ಪರ ಶರಣಜನ ಸುರದೇನು ಶಾಶ್ವತ ಕರುಣಿ ಕಂಜ ದಳಾಕ್ಷ ಕಾಯನೆ ಕಂಗೊಳಿಪ ಸಿದ್ಧ. ಇಲ್ಲಿ ಸುರ ಅಸುರ ಅರ್ಚಿತ ಅಸುಷು ರಮಂತೆ ಇತಿ ಅಸುರಃ ಅಂತ. ಅಸು ಅಂದರೆ ಪ್ರಾಣ, ಅವರಲ್ಲಿ ರಮಣ ಮಾಡೋರು ವಾಯುದೇವರು, ಆದ್ದರಿಂದ ಅವ್ರಿಗೆ ಅಸುರ ನಾಮಕರು ಅಂತೇಳಿ ಅಸುರ ಅನ್ನೋ ಹೆಸರಿನಿಂದ ಕರೆಯೋದು. ಇನ್ನು ಸುರರು ಅಲ್ಲದೇ ಇದ್ದವರು ಅಸುರರು ಅಂತ. ಗಂಧರ್ವ ಕಿನ್ನರ ಕಿಂ ಪುರುಷ ಹಿಂಗೆ ದೇವತೆಗಳ ವರ್ಗ ಬೇಕಾದಷ್ಟಿದೆ ಅವರು ಅಂತ. ಇನ್ನೊಂದು ರೀತಿಯಾಗಿ ಹೇಳೋದಾದರೆ ಪ್ರಹ್ಲಾದ ಅಸುರ ಕುಲದಲ್ಲೇ ಹುಟ್ಟಿದರೂ ಕೂಡ ದೈತ್ಯ ಬಾಲಕ ಭಗವಂತನಲ್ಲಿ ಭಕ್ತಿಯನ್ನು ಮಾಡುವವನು ಅಂತ. ಹೀಗೆ ಸುರ ಅಸುರ ಅರ್ಚಿತ ಪರಮಾತ್ಮನನ್ನು ಅಸಾಧಾರಣ ಲಕ್ಷಣಗಳಿಂದ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಇಲ್ಲಿ ಕಾಯೋ ಕಾಯೇನೆ ಅಂದರೆ ಕಾಯೋ ರಕ್ಷಣೆ ಮಾಡೋ ಅಂತ ಯಾರು ಮೊರೆ ಇಡ್ತಾರೋ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ ಪರಮಾತ್ಮ, ತನ್ನ ದರ್ಶನವನ್ನೇ ಕೊಡ್ತಾನೆ. ಮೊದಲಿಗೆ ಸ್ವರೂಪೋದ್ಧಾರಕ ಗುರುಗಳ ಪ್ರಾಪ್ತಿ, ಆಮೇಲೆ ಅವರಿಂದ ವಿಶೇಷವಾಗಿರತಕ್ಕಂಥ ತತ್ವೋಪದೇಶ, ಪರಂಪರೆಯಲ್ಲಿ ಬಿಂಬರೂಪಿ ಪರಮಾತ್ಮನ ಸಾಕ್ಷಾತ್ಕಾರ, ಆಮೇಲೆ ಮೋಕ್ಷ ಅಂತೇಳಿ ಈ ರೀತಿಯಾಗಿ ತಿಳಿಸ್ತಾರೆ. ಯಾರು ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತಾನೋ ಆ ಜೀವ ಪ್ರಾರಬ್ಧ ವಶದಿಂದ ಇದುವರೆಗೂ ಅನ್ಯ ದೇವತೆಗಳನ್ನು ಆರಾಧನೆ ಮಾಡಿ ವಿಷಕ್ಕೆ ಸಮಾನವಾಗಿರ್ತಕ್ಕಂಥ ವಿಷಯ ಪದಾರ್ಥಗಳನ್ನೇ ಮತ್ತೆ ಮತ್ತೆ ಬೇಡಿ ಅದನ್ನೇ ಪಡ್ಕೊಂಡು ಬಂಧಕ ಕರ್ಮಗಳನ್ನೇ ಆಚರಣೆ ಮಾಡಿ ಬದ್ಧನಾಗಿ ಸಂಸಾರ ಸಾಗರದಲ್ಲಿ ಮುಳುಗಿ ಹೋಗ್ತಾ ಇರ್ತಾನೆ. ಅವನಿಗೆ ಕರ್ಮ ವಿಮೋಚನೆ ಮಾಡಬೇಕು, ಯಾಕಂದರೆ ಸ್ವರೂಪತಃ ಅವನು ಸಾತ್ವಿಕ. ಆದ್ದರಿಂದ ಪರಮಾತ್ಮ ಕರುಣಿ ಕಮಲಾಕ್ಷ ತಾನು ಸಂಕಲ್ಪವನ್ನು ಮಾಡಿಯಾನೆ. ಯಾಕಂದರೆ ಆ ಜೀವ ಸ್ವರೂಪತಃ ಸಾತ್ವಿಕ ಸ್ವಭಾವ, ಆದರೆ ಅವನಿಗೆ ಭಗವಂತನನ್ನು ಮೋಕ್ಷವನ್ನು ಬೇಡಬೇಕು ಯಾವ ಜ್ಞಾನವೂ ಇಲ್ಲ. ಪ್ರಾರಬ್ಧ ಕರ್ಮ ವಶದಿಂದ ಅನ್ಯ ದೇವತೆಗಳನ್ನು ಆರಾಧನೆ ಮಾಡಿಯಾನು. ಅನ್ಯ ದೇವತೆಗಳನ್ನು ಆರಾಧನೆ ಮಾಡೋ ಸಂದರ್ಭದಲ್ಲಿ ಅವನಿಗೆ ಭಗವಂತನೇ ಸರ್ವೋತ್ತಮ, ಅನ್ಯ ದೇವತೆಗಳನ್ನು ಸರ್ವೋತ್ತಮತ್ವೇನೆ ಆರಾಧನೆ ಮಾಡಬಾರ್ದು, ಪರಿವಾರ ದೇವತೆಗಳು ಅಂತ ಆರಾಧನೆ ಮಾಡಬೇಕು ಅಂತ ಯಾವ ಜ್ಞಾನ ಇರಲಿಲ್ಲ. ಜ್ಞಾನ ಇದ್ದು ಆರಾಧನೆ ಮಾಡಿದ್ದಲ್ಲ, ವಿಷಯ ಪದಾರ್ಥಗಳನ್ನು ಅಪೇಕ್ಷೆ ಪಡ್ತಿದ್ದ, ವಿಷಯ ಪದಾರ್ಥಗಳು ಸಿಗ್ತಿತ್ತು, ಭೋಗ ಮಾಡ್ತಿದ್ದ. ಇದರಿಂದ ಏನಾಯಿತು, ಸಂಸಾರ ಬಂಧನದಲ್ಲೇ ಸಿಲುಕಾಕ್ಕೊಂಡ. ಸಾತ್ವಿಕ ಚೇತನ ಆದ್ದರಿಂದ ಪರಮಾತ್ಮನೇ ಸಂಕಲ್ಪ ಮಾಡ್ತಾನೆ ಇವನನ್ನು ಹೇಗಾದರೂ ಮಾಡಿ ಉದ್ಧಾರ ಮಾಡಬೇಕು ಅಂತ. ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಭೂಭಾರ ಹರಣ ಮಾಡುವಂಥ ಸಂಕಲ್ಪದಿಂದ ಶ್ರೀಕೃಷ್ಣ ಅವನು ಬೇಡಲಿ ಆಮೇಲೆ ಅವನನ್ನು ಉದ್ಧಾರ ಮಾಡ್ತೀನಿ ಅಂತ ಆ ದಿನಕ್ಕಾಗಿ ಸಂದರ್ಭಕ್ಕಾಗಿ ಕಾಯ್ತಾ ಇದ್ದ. ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ ಅಂತ ಗೀತೆಯಲ್ಲಿ ಅರ್ಜುನ ಕೇಳಬೇಕು, ನಾನು ನಿನ್ನ ಶಿಷ್ಯ, ನಿನ್ನನ್ನೇ ಶರಣಾಗತನಾಗಿದ್ದೀನಿ, ನನಗೆ ಸರಿಯಾದ ಮಾರ್ಗವನ್ನು ತೋರು ಅಂತ ಅರ್ಜುನ ಕೇಳಲಿ, ಮೊರೆ ಇಡಲಿ, ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಲಿ, ಆಗ ನಾನು ಅವನನ್ನು ರಕ್ಷಣೆಯನ್ನು ಮಾಡ್ತೀನಿ ಅಂತ ಶ್ರೀಕೃಷ್ಣ ಕಾದಿದ್ದ. ಅದೇ ರೀತಿಯಾಗಿ ಕರ್ಮಬದ್ಧನಾಗಿರ್ತಕ್ಕಂಥ ಸಾತ್ವಿಕ ಚೇತನನು ಕೂಡ ಭಗವಂತನನ್ನು ಪಶ್ಚಾತ್ತಾಪ ಪ್ರಯುಕ್ತದಿಂದ ಇದುವರೆಗೆ ಅಜ್ಞಾನದಿಂದ ಮಾಡಿರ್ತಕ್ಕಂಥ ಕರ್ಮಗಳನ್ನು ಅದು ಬಂಧಕ ಆಗಿದೆ ಅಂತ ಈಗ ತಿಳಿಯಿತು, ಅದರಿಂದ ಅವುಗಳನ್ನೆಲ್ಲ ಕ್ಷಮಾ ಮಾಡಿ ನನ್ನನ್ನು ಉದ್ಧಾರ ಮಾಡುವಂಥ ಪ್ರಾರ್ಥನೆ ಮಾಡಲಿ ಅಂಥೇಳಿ ಪರಮಾತ್ಮ ಅನಾದಿ ಕಾಲದಿಂದಲೂ ಕೂಡ ಕರುಣಿ ಕಮಲಾಕ್ಷ ಕಾದು ನಿಂತಿಯಾನೆ. ಇಂತಹ ಪರಮಾತ್ಮ ಸ್ವರತ ಸುಖಮಯ ಸುಲಭ, ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನು ಅಂತ. ಇಂತಹ ಪರಮಾತ್ಮನ ಮಹಿಮೆಗಳು ಅನ್ಯ ದೇವತೆಗಳಿಗೆ ಯಾವತ್ತೂ ಇಲ್ಲ. ಇದೆಲ್ಲ ಭಗವಂತನ ಅಸಾಧಾರಣ ಲಕ್ಷಣಗಳು ಅಥವಾ ಮಹಿಮೆಗಳು. ಅಂತಹ ಅಸಾಧಾರಣವಾಗಿರ್ತಕ್ಕಂಥ ಲಕ್ಷಣಗಳನ್ನು ಸ್ತೋತ್ರ ಮಾಡಿ ಮೊರೆ ಇಟ್ಟರೆ ತಕ್ಷಣವೇ ಪರಮಾತ್ಮ ಗುರುಗಳ ಮೂಲಕ ಬಂದು ನಿಂತು ನಮಗೆ ಇದುವರೆಗೆ ಏನು ಮೋಕ್ಷಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ಕರ್ಮಾಚರಣೆ ನಡೀತಿತ್ತು ಅದು ಬಂಧಕ, ಅದರಿಂದ ಅದನ್ನು ಬಿಟ್ಟು ಮೋಚಕವಾಗಿರ್ತಕ್ಕಂಥ ಮೋಕ್ಷಕ್ಕೆ ಪ್ರತಿಬಂಧಕ ಅಲ್ಲದೇ ಇರತಕ್ಕಂಥ ಕರ್ಮಾಚರಣೆಯನ್ನು ಈ ರೀತಿಯಲ್ಲಿ ಮಾಡಬೇಕು ಅಂತ ಗುರುಗಳಲ್ಲಿ ಅಂತರ್ಯಾಮಿಯಾಗಿ ನಿಂತು ತಾನೇ ಉಪದೇಶವನ್ನು ಮಾಡ್ತಾನೆ, ತಾನೇ ನಮ್ಮೊಳಗೆ ನಿಂತು ಮಾಡಿ ಮಾಡಿಸ್ತಾನೆ. ಕ್ರಿಯಾ ಅದ್ವೈತ, ಉಪದೇಶ ಮಾಡುವ ಗುರುಗಳಲ್ಲೂ ತಾನೇ ಇರ್ತಾನೆ, ಕರ್ಮ ಮಾಡುವಂತಹ ಈ ಚೇತನನಲ್ಲೂ ತಾನೇ ನಿಂತು ಬಿಂಬರೂಪದಿಂದ ತಾನು ಮಾಡಿ ಪ್ರತಿಬಿಂಬನಲ್ಲಿ ಮಾಡಿಸ್ತಾನೆ. ಆಗ ಆ ಜೀವ ರಕ್ಷಣೆ ಮಾಡೋ, ನನ್ನನ್ನು ರಕ್ಷಿಸು ಅಂತ ಪ್ರಾರ್ಥನೆ ಮಾಡಿದ್ರೆ ತಕ್ಷಣ ಪ್ರತ್ಯಕ್ಷವಾಗಿ ಬಿಂಬರೂಪಿ ದರ್ಶನವನ್ನಾದರೂ ಕೊಡ್ತಾನೆ, ಅಥವಾ ಗುರುಗಳ ರೂಪದಿಂದ ಬಂದು ನಮಗೆ ಕಾಣಿಸ್ಕೊಂಡು ನಾವು ಯಾವ ರೀತಿಯಲ್ಲಿ ಮಾರ್ಗದಲ್ಲಿ ಹೋಗಬೇಕು ಅಂಥೇಳಿ ಕೈಯಲ್ಲಿ ದೀಪವನ್ನು ಹಿಡ್ಕೊಂಡು ಗುರುಗಳು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋದರೆ ಗಮ್ಯಸ್ಥಾನವನ್ನು ತಲುಪೋದು ಹೇಗೆ ಸಾಧ್ಯವೋ ಹಾಗೆ ಮಾರ್ಗದರ್ಶನವನ್ನು ಮಾಡ್ತಾರೆ ಭಗವಂತ. ಎಲ್ಲ ಯೋಗ್ಯ ಜೀವರಿಗೆ ಸ್ವರೂಪ ಅಭಿವ್ಯಕ್ತಿಗೆ ಕಾರಣ ಆಗ್ತಕ್ಕಂಥ ಕಾರ್ಯವನ್ನು ಮಾಡಿಸ್ತಾ ಎಲ್ಲರಿಗೂ ಯೋಗ್ಯ ಜ್ಞಾನ ನೀಡುವಂಥ ಸ್ವರೂಪೋದ್ಧಾರಕ ಗುರುಗಳನ್ನು ಮೊದಲಿಗೆ ಅನುಗ್ರಹ ಮಾಡ್ತಾನೆ. ಆ ಸಾತ್ವಿಕನಾದ ಚೇತನ ಕರ್ಮವನ್ನು ಮಾಡಲಿಕ್ಕೆ ಅವನು ಯಾವ ದೇಶ, ಯಾವ ಕಾಲ, ಯಾವ ಪರಿಸರದಲ್ಲಿದ್ದರೂ ಕೂಡ ಅವನಿಗೆ ನಿಷ್ಕಾಮ ಕರ್ಮಾಚರಣೆಗೆ, ಮೋಕ್ಷಕ್ಕೆ ಪ್ರತಿಬಂಧವಲ್ಲದ ಕರ್ಮಾಚರಣೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪರಿಸರ ಪರಿಕರಗಳನ್ನು ಭಗವಂತನೇ ಒದಗಿಸ್ತಾನೆ. ಆ ಉಪದೇಶ ಮಾಡ್ತಕ್ಕಂಥ ಗುರುಗಳಲ್ಲೂ ಅಂತರ್ಯಾಮಿಯಾಗಿ ನಿಲ್ತಾನೆ, ಕರ್ಮ ಮಾಡ್ತಕ್ಕಂಥ ಜೀವನಲ್ಲೂ ತಾನೇ ನಿಂತಾನೆ. ಕಿಂಚಿತ್ತೂ ಸಕಾಮಕರ್ಮ ಆಗದೇ ಇದ್ದಂಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಕರ್ಮವನ್ನು ತಾನೇ ಒಳಗಿದ್ದು ಮಾಡಿಸ್ತಾನೆ. ತಾನೇ ಆ ಮೋಚಕ ಕರ್ಮವನ್ನು ಮಾಡಿಸಿ ಕಾಪಾಡಬೇಕು ಅಂತ ಪ್ರಾರ್ಥನೆ ಮಾಡಬೇಕು ಜೀವ. ಆಗ ಅವರಿಗೆ ಎಲ್ಲ ರೀತಿಯಾಗಿ ಉದ್ಧಾರ ಮಾಡ್ತಾನೆ. ಗುರುಗಳಲ್ಲಿ ಗುರುರೂಪದಿಂದನೇ ತಾನು ದರ್ಶನ ಕೊಡ್ತಾನೆ, ಅಥವಾ ಶ್ರವಣ ಮನನ ಧ್ಯಾನ ರೂಪ ನಿಷ್ಕಾಮ ಕರ್ಮಕ್ಕೆ ಒಲಿದು ತಾನೇ ಬಿಂಬರೂಪದಿಂದ ದರ್ಶನವನ್ನು ಕೊಟ್ಟು ಕೊನೆಗೆ ಮೋಕ್ಷವನ್ನೇ ಅನುಗ್ರಹಿಸ್ತಾನೆ ಭಗವಂತ. ಅದಕ್ಕೆ ಶಾಶ್ವತ ಕರುಣಿ ಕಂಜದಳಾಕ್ಷ ಕಾಯೇನೆ ಕಂಗೊಳಿಪ ಸಿದ್ಧ, ತಕ್ಷಣದಲ್ಲಿ ದರ್ಶನವನ್ನು ಕೊಡ್ತಾನೆ. ಇಂತಹ ಪರಮಾತ್ಮ ಪರಾತ್ಪರ ಉತ್ತಮೋತ್ತಮ, ಅವನಿಗೆ ಸಮರೂ ಇಲ್ಲ, ಅವನಿಗಿಂತ ಉತ್ತಮರಂತೂ ಇಲ್ಲವೇ ಇಲ್ಲ. ಭೂತ ಭವಿಷ್ಯತ್ ವರ್ತಮಾನ ಯಾವ ಕಾಲದಲ್ಲೂ ಇಂತಹ ಪರಮಾತ್ಮ ಶರಣ ಜನ ಸುರದೇನು, ಶರಣಾಗತರಾದವರಿಗೆ ಕಾಮಧೇನುವಿನಂತೆ ಎಲ್ಲ ಐಹಿಕ ಅಮುಷ್ಮಿಕ ಭೋಗಭಾಗ್ಯಗಳನ್ನು ನೀಡಿ ಕೊನೆಗೆ ಮೋಕ್ಷವನ್ನೇ ಅನುಗ್ರಹಿಸ್ತಾನೆ ಅಂತ ತಿಳಿಸ್ತಾರೆ.